ಆರಂಭದಲ್ಲಿ ಕೇಳೋಣ. ಸಿಂಧನೂರು ತಾಲೂಕಿನ ಜವಳಗೇರದ ತುರ್ಕಟ್ಟಿ ಕ್ಯಾಂಪಿನ ರೈತರಾದ ಎಂಕಾರೆಡ್ಡಿ ಅವರ ಟಗರು ಮರಿ ಸಾಕಾಣಿಕೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಜವಳಗೇರ ತುರ್ಕಟ್ಟಿ ಕ್ಯಾಂಪಿನ ಎಂಕಾರೆಡ್ಡಿ ಅವರು. ಇವರು ಸುಮಾರು ವರ್ಷದಿಂದ ಈ ಒಂದು ಕುರಿ ಟಗರು ಮರಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನ ಮತ್ತು ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಇವರಿಗೆ ಈ ಒಂದು ಆಡು ಸಾಕಾಣಿಕೆ ಅಥವಾ ಈ ಟಗರು ಮರಿ ಸಾಕಾಣಿಕೆ ಲಾಭ ಆಗ್ತಾ ಇದೆ, ಹೇಗ್ ಮಾಡ್ತಾ ಇದ್ದಾರೆ, ಯಾಕೆ ಈ ಒಂದು ಕುರಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ್ರು ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಎಂಕಾರೆಡ್ಡಿ ಅವರು ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ಅವರ ಅನುಭವಗಳನ್ನ ಕೇಳುವಂತ. ಎಂಕಾರೆಡ್ಡಿ ಅವರೇ, ತಮ್ಮ ಊರು ಯಾವ್ದು ಮತ್ತು ಎಲ್ಲಿ ಬರುತ್ತೆ ಹೇಳಿ, ತಮ್ಮ ಒಂದು ಕೃಷಿ ಚಟುವಟಿಕೆ ಬಗ್ಗೆ, ಭೂಮಿ ಬಗ್ಗೆ ಹೇಳಿ, ಏನೇನು ಬೆಳೆ ಬೆಳೀತಾ ಇದ್ರಿ, ಏನಿಲ್ಲ ಅಂತ. ಸರ್ ನಮಸ್ಕಾರ, ನಮ್ಮ ಹೆಸರು ಎಂಕಾರೆಡ್ಡಿ ಅಂತೇಳಿ, ಸಿಂಧನೂರು ತಾಲೂಕು ಜವಳಗೇರ ಹೋಬಳಿ ತುರ್ಕಟ್ಟಿ ಕ್ಯಾಂಪ್ನಿಂದ ಸರ್. ನಾವು ಮೂಲತಃ ಇದು ರೈತರ ಸರ್, ನಮ್ಮ ಅಪ್ಪರು ಎಲ್ಲಾರು. ನಮ್ದು ಎಜುಕೇಶನ್ ಡಿಗ್ರಿ ಮುಗಿದ ಮೇಲೆ ಇದ್ರ ಮೇಲೆ ಹಂಗ ನಾವು ಮೊದಲಾಸಿ ಊಟದಲ್ಲೇ ಅದನ್ನೇ ಮಾಡ್ಕೊಂತ ಬಂದ್ವಿ ಸರ್. ನಾವು ವ್ಯವಸಾಯ ಹಂಗೆ ಅದ ನಮ್ಗೆ ನಾಲೆಜ್ ಇತ್ತು ಮೊದಲಾಸಿ, ಹಂಗಾಗಿ ಇದು ಈ ಕಡೆ ಇದು ದಾರಿ ಇದಾದಂಗ. ಏನು ನೀರಾವರಿ ಅನುಕೂಲತೆ ಇದೆ ನಿಮ್ಗೆ? ಒಣಬೇಸಾಯ ಇಲ್ರಿ, ನೀರಾವರಿ ಅನುಕೂಲ ಇದ್ರಿ. ಎಷ್ಟು ಎಕರೆ ನೀರ್ ಹಾಯ್ತದ ಭೂಮಿ ಎಲ್ಲ? ನಮ್ದೊಂದು 10 acres ಇದ್ರಿ. 10 acres ಕೆನಾಲ್ ನೀರ? ಕೆನಾಲ್ ನೀರ್ ಇದು ತುಂಗಭದ್ರ ನೀರಿಂದ್ರಿ. ಏನೇನು ಬೆಳೆಗಳನ್ನ ಬೆಳಿತಾ ಇರ್ತೀರಿ ಎಂಕಾರೆಡ್ಡಿ ಅವ್ರೆ? ನಾವು ಮೂಲತಃ ಭತ್ತ ಜಾಸ್ತಿ ಈ ಕಡೆ, ಭತ್ತ ಬೆಳಿತೀವಿ ನಾವು. ಹಂಗ ಉಪಕಸವಾಗಿ ಇವು ಟಗರು ಸಾಕಾಣಿಕೆ ಕುರಿ ಸಾಕಾಣಿಕೆ ಅಂತ ಮಾಡ್ಕೊಂತೀವಿ ನಮ್ಗೆ. ಈಗ ಟಗರು ಮರಿ ಸಾಕಾಣಿಕೆಯನ್ನ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು ನೀವು? ಸರ ಈಗ ನಾವು 3 years ಆಯ್ತು, 3 years ಹಂಗೆ ಮಡ್ಕೊಂತ ಬರ್ತೀವಿ ನಾವು. ಯಾಕೆ ಟಗರು ಮರಿ ಸಾಕ್ಬೇಕು, ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬಂತೀವಿ ಸರ? ಈಗ ನಾವು ಇಲ್ಲಿ ಮೂಲ ಭತ್ತ ಜಾಸ್ತಿ ಬೆಳೆಯೋದು, ಸರಿಯಾಗಿ ರೇಟ್ ಇದಾಗತ್ತಿಲ್ಲ, ಅದ್ರಿಂದ ಏನೇನು ಉಪ ಬೆಳೆ ಆಗಿ ಏನನ್ನ ಮಾಡ್ಬೇಕಂತೇಳಿ ಆಸೆ ಬಹಳ ಆಯ್ತು. ಅದೇ ನಾವು ಆಯ್ಕೆ ಮಾಡ್ಕೊಂತ ಟಗರು ಸಾಕಾಣಿಕೆ ಮಾಡ್ಕೊಂತೀವಿ ಸರ್. ನಾವು ಟಗರು ಸಾಕಾಣಿಕೆ ಬೇರೆ, ನೀವು ಕೋಳಿ ಸಾಕಾಣಿಕೆ ಹೋಗ್ಬೋದಾಗಿತ್ತು, ಬೇರೆ ಇದಕ್ಕೆ ಹೋಗ್ಬೇಕಾಗಿತ್ತು. ನಮ್ಗೆ ಅಷ್ಟೊಂದು ನಾಲೆಜ್ ಇದ್ದಿಲ್ರಿ. ಫಸ್ಟ್ ಇದು ಹೈನುಗಾರಿಕೆದವ್ರು, ನಮ್ಮ ಮನೆಯಲ್ಲಿ ಅವು ದನಗಳು ಅದು ಮಾಡ್ಕೊಂತ ಬರ್ದ್ರಿ, ಅಷ್ಟೊಂದು ರೇಟಿನ ಸಿಗಲ್ಲ ಸರಿಯಾಗಿ ನಮ್ಗೆ ಹಾಲು ಉತ್ಪಾದನೆಗೆ, ಅದಕ್ಕ ಸರಿಯಾಗಿ ಇದಾಗ್ತಿಲ್ಲ, ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಅದು ಸ್ವಲ್ಪ ಬೇಸರ ಆಗಿ ಇದಕ್ಕ ಈ ಕಡೆ ಒಲವು ಬಂತ್ರ ನಮ್ಗೆ ಇದ್ ಮಾಡಕ್ಕೆ. ಈಗ ಟಗರ್ ಮರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಆಡು ಸಾಕಾಣಿಕೆ ಎರಡು ಮಾಡ್ತಾ ಇದ್ರೆ ಹೇಗೆ? ಇಲ್ರಿ, ಟಗರ್ ಮರಿ ಸಾಕಾಣಿಕೆ ಆಡು ಒಂದು 5-6 ಇದಾವ್ರಿ ಅಷ್ಟೇ. ಅಷ್ಟೇ ಟಗರ್ ಒಂದು 30 ಇದಾವ್ರಿ. ಈಗ ಸ್ಟಾರ್ಟಿಂಗ್ ನೀವು ಟಗರ್ ಮರಿ ಸಾಕಾಣಿಕೆ ಪ್ರಾರಂಭ ಮಾಡಿದಾಗ ಹೇಗೆ, ಎಷ್ಟರಿಂದ ಪ್ರಾರಂಭ ಮಾಡಿದ್ರಿ? ಸರ ಫಸ್ಟ್ ನಾವು ಒಂದು 10 ಮಾಡಿದ್ವಿ, ಫಸ್ಟ್ ನಾಲೆಜ್ ಬರಲ್ಲ ಅಂತೇಳಿ. ಹತ್ತು ಮಾಡಿದಾಗ ಹಂಗೆ ಮಾಡ್ಕೊಂತ ಮಾಡ್ಕೊಂತ ಫಸ್ಟ್ ಸ್ವಲ್ಪ ರಿಸ್ಕ್ ಆಯ್ತು ನಮಗೆ, ಬಹಳ ತೊಂದ್ರೆ. ಈಗ ನಾಲೆಜ್ ಇದ್ದಿಲ್ರಿ ಬಹಳ ಅವಾಗ. ಫಸ್ಟ್ ಗೆ ಮಾಡ್ತಾ ಹತ್ತ ಮಾಡಿದಾಗ ಒಂದು ಹಂಗೆ ಮಾಮೂಲಾಗಿ ಡೆತ್ ಆಗೋದು ಇದು ಮಾಮೂಲಿ ಇತ್ತು ನಮ್ ಫಸ್ಟ್ ಗೆ ಅನುಭವ ಆಗತ್ತಾನ. ಫಸ್ಟ್ ಈಗ ಫಸ್ಟ್ ಕ್ಯಾಶುವಲ್ ಆಗಿ ಈಗ ನಡೆಗಚ್ಚಿರ್ ಪರವಾಗಿಲ್ಲ, ಸ್ವಲ್ಪ ಅನುಭವ ಆಯ್ತು 3 years. ಈಗ 30 ಟಗರು ಮರಿ, ಒಂದ್ 4-5 ಆಡುಗಳದಾವೆ. ಹ್ಞೂ. ಹೇಗೆ ಸಾಕಾಣಿಕೆ ಈಗ ಮರಿಗಳನ್ನ ಎಲ್ಲಿಂದ ತರ್ತೀವಿ, ಸಣ್ಣ ಮರಿಗಳನ್ನ? ಇಲ್ಲಿ ಸಿಂಧನೂರಿಂದ ಸೆಂತೈತಿ ನಮ್ಗೆ ಸಮೀಪ, ಆದ್ರೆ 12 kilometers ಆತ ನಮ್ ಜೋಗರಿಂದ, ನಮ್ ಹುಬ್ಳಿಯಿಂದ ಸಿಂಧನೂರಾಗ. ಅಲ್ಲೇ ಮಾರ್ಕೆಟ್ ಮಾಡ್ಕೊಂಬಂದು ತಗೊಂಬರ್ತೀವಿ ನಾವು. ಸ್ವಲ್ಪ ನೋಡಿ ಫಸ್ಟ್ ಬೇಸಿಕ್ ಆಗಿ ನಾಲೆಜ್ ಇರ್ಬೇಕ್ರಿ ಅವ್ರಾಗ, ಮರಿ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು, ಮರಿ ಹೆಂಗೆ ಇದಿರ್ತಾವ ತೂಕ ನೋಡಿ ಅಂದಾಜ್ ಮೇಲೆ ತಗೊಂಬರ್ತೀವಿ ನಾವು ರೇಟ್. ಈಗ ಮಿನಿಮಮ್ ಅಂದ್ರ ಒಂದ್ 5-5.5 ತನ ತರ್ತೀವಿ ರೇಟ್. ಸ್ವಲ್ಪ ದೊಡ್ಡವ ತರ್ತೀವ್ರಿ, ದೊಡ್ಡವ ತರ್ತೇವೆ. ಎಷ್ಟು ತಿಂಗಳದ್ದು ಇರ್ತಾವ ಮರಿಗಳು? ಅವು 2 ಹಂಗಿರ್ತಾವ್ರಿ, 2.5 ಬರ್ತಾವ್ರಿ. ಆಮೇಲೆ ಅಂದಾಜ್ ನೋಡಿ ತಗೊಂಬರ್ತೀವಿ ನಾವು, 2.5 ಇರ್ತಾರೆ ಮೀಡಿಯಮ್. ಹೊರ್ತಾಕ ಮೇಸುಕ್ ಹಾಲ್ ಬಿಟ್ಟು ಅದ್ರ ತರ್ತೀವಿ ನಾವು. ಅದ್ಮೇಲೆ ತಗೊಂಬಂದು ನಾವೊಂದು 4 ಇಟ್ಕೊಂತೀವ್ರಿ, ತಿಂಗಳ 1,000 ಆದಾಯ ಇರ್ತ ನೋಡ್ರಿ ಒಂದ್ ಮರಿ. 4 ಇಟ್ಕೊಂಡು ಈಗ ತರುವಾಗ ಎಷ್ಟು ಖರ್ಚು ಮಾಡಿರ್ತೀರಿ ಒಂದ್ ಮರಿಗೆ? 5,000-6,000 ತನಕ ಮಾಡಿರ್ತಾರೆ ಒಂದ್ ಮರಿಗೆ ತರದಾಗ. ಮತ್ ಇಲ್ಲಿ ವ್ಯಾಕ್ಸಿನ್ ಅದನ್ನ ಇದ ಬಂತು ಒಂದ್ 6,000 ಬಿಡ್ತಾವ್ರಿ ಎಲ್ಲ ನಮಗೆ ವ್ಯಾಕ್ಸಿನ್ ಮಾಡತಿ ಮೆಡಿಸಿನ್ ಖರ್ಚು. ಅದು ತಂದ್ಮೇಲೆ ಒಂದು 4 ಮೇಯಿಸ್ತಾರಿ, ಒಂದ್ 10,000 ಹಿಂಗ ಆದ್ಮೇಲೆ ಕೊಟ್ಟು ಬಿಡ್ತಾರೆ. ಪೂರ್ತಿ ದೊಡ್ಡವಾಗತ್ತ ಇಟ್ಕೊಳಲ್ಲ ನಮಗೆ, ಮೀನ್ ಸಮೇತ ಸತ್ತ ತಿನ್ನ ಆಹಾರ ಬಹಳ ಆತಾವಲ್ಲ ಅವಕ್ಕ, ಅಷ್ಟು ಆಗಲ್ಲ ಮೀನ್ದ ನೋಡ್ಕೊಳದು, ಅಷ್ಟೇ ಕೊಟ್ಟು ಬಿಡ್ತಾರೆ 10,000 ಹಿಂಗ. ಒಮ್ಮೆ ತರ್ತೀರಾ 20-30 ಹೆಂಗ್ ಮಾಡ್ತಾರೆ? ಒಂದ ಸಲ ತರ್ತಾರ, ಇಲ್ಕಂದ್ರ ಇಲ್ಲೇ ಸಂತಿ ಸಮೀಪ ಆತಲ್ರಿ, ಹತ್ತು ಹಿಂಗ ನೋಡಿ ಆಯ್ಕೊಂಡು ತಗೊಂಬರ್ತೀವಿ ನಾವು. ಅದ್ರಾಗ ಗುಂಪು ಮಾಡಿ ಇಟ್ಟಿರ್ತಾರ ಅವ್ರು, 8-30 ಹಿಂಗಿರ್ತಾವ್ರಿ. ದೊಡ್ಡ ಸಂತಿ ಆತ ನಮ್ ಸಿಂಧನೂರಲ್ಲಿ, ಅಲ್ಲಿಂದ ತರ್ತೀವ್ರಿ ನಾವು. ಈಗ ಮಾರಾಟ ಮಾಡೋದು ಸಿಂಧೂರಿನಲ್ಲೇ ಮಾಡ್ತಾರೆ ಮಾರೋದು? ಇಲ್ರಿ, ಮಾರಾಟ ಮಾಡೋದು ಇಲ್ಲೇ ಬಂದು ಹೋಯ್ತಾರೆ ನಮ್ಮಲ್ಲಿ. ಓ, ಅಲ್ಲಿಗೆ ಬರ್ತಾರೆ? ಅಲ್ಲಿಗೆ ಬರ್ತಾರೆ ಅವರು ದಳಗಳು, ಸೀದಾ ಡೈರೆಕ್ಟ್ ನಾವು ತರಲಷ್ಟೇ ನಾವು ಹೋಗಿ ತರ್ದವ್ರಿ. ಯಾಕಂದ್ರ ಇಲ್ಲಿ ಕುರಿಯರ್ ಹತ್ರ ಜಾಸ್ತಿ ರೇಟ್ ಹೇಳ್ತಾರೆ, ಸೆಂತಿ ಬಂದಿರ್ತಾವಲ್ಲ ನಮಗೆ, ನೋಡಿ ಮರಿ ಯಾವ ಬೇಕಾತಾವ ಅವ್ ನೋಡಿ ತಗೊಂಬರ್ತಿವಿ. ಅಂದ್ರ ನಾವು ಇಲ್ಲಿ ಮಾರ್ಕೆಟ್ ಮಾಡೋದು ಮಾತ್ರ ಇದ್ದಲ್ಲಿ ಜಾಗದಲ್ಲಿ ಹೋಗ್ತಾವ್ರಿ. ಇದ್ರ ನಾವ್ ಇದಕ್ಕಿಂತ ಮುಂಚೆ ಫಸ್ಟ್ ಇದ್ ಮಾಡಿದ್ವಿ ಮಲ ಫಾರಂ ಮಲ ಸಾಕಾಣಿಕೆ ಮಲ ಸಾಕಾಣಿಕೆ ಮಾಡಿದ್ವಿ ಅದ್ರಲ್ಲೇ ಲಾಸ್ ಆಯ್ತು ನಮ್ಗೆ ಏನ್ ಅನುಭವ ಇದ್ದಿಲ್ಲ ಮತ್ತ ಮೂಲತಃ ಮಾರ್ಕೆಟ್ ಸರಿಗಿಲ್ರಿ ಅದನ್ನ ಯಾರು ಮಾಡ ನಾವಂತ ಲಾಸ್ ಆಗಿಬಿಟ್ಟಿವ್ರಿ ಅದ್ರಾಗ ಎಷ್ಟು ಮಲ ಸಾಕಾಣಿಕೆ ಮಾಡಿದ್ರಿ ಫಸ್ಟ್ ಒಂದು ಅದು ಒಂದು ಇದು 55 ಅವು ಸಟ್ಲಕ್ ಕೊಡ್ತಾರೆ ಅವ್ರು 9 ಇವಿರ್ತಾವ್ರಿ ಹೆಣ್ಣು ಮರಿ ಒಂದು ಗಂಡು ಮರಿ ಕೊಡ್ತಾರ್ರಿ ಬ್ಯಾಸ್ ವೈಸ್ ಅಂತ ಒಂದು 5 ಇದ್ ಮಾಡಿದ್ವಿ ಬ್ಯಾಸ್ ಮಾಡಿದ್ವಿ ನಾವು ಅದ್ರಾಗ ಪೂರ್ತಿ ಲಾಸ್ ಆದ್ರಿ ಅದರಿಂದ ಕೈ ಬಿಟ್ಟು ಇದಕ್ ಬಂದಿ ನೋಡ್ರಿ ಈಗ 30 ಟಗರ್ ಮರಿಗಳನ್ನ ಒಮ್ಮೆ ತರ್ತೀರಿ ನೀವು ಒಂದ್ 5,000 ರೂಪಾಯಿ ಕೊಟ್ಟು ತರ್ತೀರಿ ಸುಮಾರು ಒಂದ್ 30 ಅಂದ್ರೆ 1,50,000 ರೂಪಾಯಿ ಆಯ್ತು ನಿಮಗೆ ಹೌದು ಸರ್ ಒಂದ್ 1,50,000 ರೂಪಾಯಿ ದುಡ್ಡು ಹಾಕ್ಬೇಕು ಹೇಗೆ ನೀವು ಪ್ರಾರಂಭದಲ್ಲಿ ನಿಮ್ಮ ಸ್ವಂತ ದುಡ್ಡನ್ನ ಹಾಕಿದ್ರೆ ಅಥವಾ ಸಾಲ ಗಿರ ಮಾಡ್ಕೊಂಡ್ ತಗೊಂಬಂದ್ರೆ ಹೇಗೆ ಏನ್ ಸಾಲ ಇಲ್ರಿ ಫಸ್ಟ್ ನಾವ್ ಅಲ್ಲಿ 10 ಮಾಡಿದೀವಲ್ಲ ಸ್ವಂತ ದುಡ್ಡಲ್ಲೇ ಹಾಕಿದೀವ್ರಿ ಫಸ್ಟ್ ನಾವು ನಾವ್ ಯಾವ ಬ್ಯಾಂಕ್ ತ್ರೋ ಏನ್ ಕೇಳಿಲ್ಲ ಯಾರ ಹತ್ರ ಏನ್ ಇದ್ ಮಾಡಿಲ್ಲ ನಮ್ ದುಡ್ಡಲ್ಲೇ ನಾವ್ ಇದು ಮಾಡ್ಕೊಂತ ಹೊಂಟಿವ್ ಸಣ್ಣಾಗಿ ಇತ್ತೀಚೆಗೆ ನಮ್ ಇಲ್ಲೇ ರವೀಂದ್ರ ಡಾಕ್ಟರ್ ಅಂತಾರ ಬಂಗಲ್ಲಿ ಅಂತಾರ ಬಂಗಾಳ ಡಾಕ್ಟರ್ ಅಂತಾರ ನಮ್ ಜವಳಿರ ಹುಬ್ಳಿಗೆ ಅವ್ರ ಹೇಳ್ತಾರ ನೀವ್ ಲೋನ್ ತಗೊಂತಾರ ಲೋನ್ ತಗೋರಿ ಎಂತ ದೊರಕೋ ನಿಮ್ಗೆ ಮಾಡ್ತಾರ ನೀವ್ ತಗೋರಿ ಅಂತಾರ ನಾವ್ ನಿನ್ನ ಕಡೆ ಇದೊಂದು ಕರೆಂಟ್ ಟೈಮ್ ಐತಲ್ರಿ ಬ್ಯಾಂಕ್ ನೇರ ಹತ್ರ ಕೇಳಿಲ್ಲ ಅವ್ರ ನಿನ್ನ ಈಗ 30 ಟಗರ್ ಮರಿ ಅಂತಂದ್ರೆ ನೀವು ಏನ್ ಶೆಡ್ ಗಳನ್ನ ಹಾಕೊಂದಿರೋ ಅಥವಾ ಹೇಗೆ ಕಟ್ಟಿ ಮೇಯಿಸ್ತಿರೋ ಅಥವಾ ಹೊರಗಡೆ ಅಡ್ಡಾಡ್ಲಿಕ್ ಬಿಡ್ತೀರ ಹೆಂಗ್ ಮಾಡ್ತೀರಿ ಇಲ್ರಿ ಇಲ್ಲಿ ಕಟ್ಟಿ ಮೇಯಿಸ್ತೀರಿ ನಾವು ಹೊರಗಡೆ ಬಿಡಲ್ಲ ಬಿಡಲ್ಲ ಬಿಡಲ್ಲ ಹೊರಗಡೆ ಬಿಡಲ್ಲ ಒಟ್ಟ ಏನೋ ಒಂದು ಶೆಡ್ ಹಾಕೊಂದಿರಿ ಶೆಡ್ ಐತ್ರಿ ಹಳೆ ಜೋಪಡಿ ಐತ್ರಿ ಬಹಳ ಇನ್ವೆಸ್ಟ್ಮೆಂಟ್ ಮಾಡಿಲ್ರಿ ನಾವು ಇದ್ರಲ್ಲಿ ಸಿಂಪಲ್ ಆಗಿ ಹೊಂಟಿವ್ರಿ ಬಂಡವಾಳ ಹಾಕಿ ಪೂರ್ತಿ ಲಾಸ್ ಆದ್ರೆ ಅನುಭವ ಆಗೋಗ್ರಿ ಬಹಳ ಇದ್ರಾಗ ಹೌದೌದೌದು ನಿಮ್ಮಲ್ಲಿ ಸಿಗತಕ್ಕಂತ ವಸ್ತುಗಳನ್ನ ಉಪಯೋಗ ಮಾಡಿ ಒಂದ್ ಸಣ್ಣ ಶೆಡ್ ಮಾಡ್ಕೊಂಡ್ ಅಷ್ಟೇ ಅದರಿಂದ ಬಂದಂತ ಆದಾಯದ ಮೇಲೆ ಮುಂದೆ ಮಾಡ್ಕೊಂಡ್ರೆ ನಡೀತಾರೆ ಏನ್ ಅನ್ಸಲ್ಲ ನಮಗೆ ಹೆವಿ ಆಗಲ್ಲ ಏನಿಲ್ಲ ಹೌದೌದು ಈಗ ಆಡು ಸಾಕಾಣಿಕೆ ಆಡು ಈಗ ಟಗರ್ ಮರಿಕ್ಕಿಂತಲೂ ಆಡು ಸಾಕಾಣಿಕೆ ಚಲೋ ಅಂತ ಹೇಳ್ತಿರ್ತಾರೆ ಹೌದ್ರಿ ಹೌದ್ರಿ ಸರ್ ಆಡು ಆಡು ಸಾಕಾಣಿಕೆ ಚಲ್ರಿ ಆದ್ರ ಅವು ಬುಟ್ಟು ಮೇಯಿಸಿದ್ರೆ ಸ್ವಲ್ಪ ಬೇಸ್ ಅನ್ಸಿದ್ರ ಅವು ಇದಂದ್ರೆ ನಾವು ಸ್ಟಾಫ್ ಸ್ಟೇಟ್ ಇಲ್ಲೇ ಮನೆಯಲ್ಲಿ ಮಾಡ್ತಿರಲ್ಲ ನಾವು ಯಾಕಂದ್ರೆ ಬೇಕಾದಾಗ ನಾವು ಮಾರಿ ಬಿಡ್ತಾವ್ರಿ ಟೈಮ್ ಒಳ್ಳೆ ರೇಟ್ ಬಂತು ಇದು ಬಂತಂದ್ರ ಅವು ಒಂದ್ಸಲ ಇನ್ವೆಸ್ಟ್ಮೆಂಟ್ ಹಾಕಿದ ಮೇಲೆ ಹಂಗೆ ಇಡ್ಬೇಕಾತ್ರ ಅವು ಆಡುಗಳನ್ನ ಹ್ಮ್ರಿ ಅಂದ್ರೆ ಮರಿಗಳು ಮಾರ್ಕೊಂತ ಹೋಗ್ಬೇಕಾತ್ರಿ ಅವು ಆಡು ವರ್ಷದಲ್ಲಿ ಎರಡ್ ಸಲ ಹಿಡಿತದಂತ ಒಂದ್ಸಲ ಅಂದ್ರೆ ಎರಡೆರಡು ಮರಿ ನಾಲ್ಕು ಮರಿ ಹಾಕ್ತಾರೆ ಹೌದೌದ್ರಿ ಈ ಉಸ್ಮಾನಾಬಾದ್ ಅಂತ ಇಕ್ಕಿಡ್ ಬರ್ತ ನಮ್ ತಳಿ ಇಕ್ಕಿಡಲ್ ರಾಯಚೂರ್ ಭಾಗದಾಗ ಉಸ್ಮಾನಾಬಾದ್ ಅಂತ ಹೇಳಿ ಬರ್ತ್ರಿ ಒಳ್ಳೆ ತಳಿ ರೀ ಅದು ಅದಕ್ಕೇನ್ರ ನಾವು ಬೀಟಲ್ ಹಿಂಗ್ ಕ್ರಾಸಿಂಗ್ ಮಾಡಿದ್ವಿ ಅಂದ್ರ ಪರವಾಗಿಲ್ಲ ಎರಡೆರಡು ಕೊಡ್ತಾವ್ರಿ ಎವರೇಜ್ ಎರಡ್ ಹಿಡ್ಕೊಂಡ್ ಮೂರು ಒಂದ್ಸಲ ಮೂರ್ ಹಾಕ್ತಾರೆ ಮರಿ ಎವರೇಜ್ ಎರಡ್ ಹಿಡ್ಕಂದ್ರೆ ಪರವಾಗಿಲ್ರಿ ಅದು ಮಾಡ್ಬೋದು ನಂಗೆ ಸ್ವಲ್ಪ ಹೆವಿ ಆಗೋ ಸಲುವಾಗಿ ಮಾಡ್ತಿಲ್ರಿ ಸ್ವಲ್ಪ ಜಾಗ ಸಾಲ್ಟೇಜ್ ಐತಿ ಮಂತಲ್ಲಿ ಅದ್ರ ಸಲುವಾಗಿ ಮನೆ ಹತ್ರ ಮಾಡ್ತಾ ಇದ್ದ ಮನೆ ಹತ್ರ ನಮ್ ಕಸುಬು ಫಸ್ಟ್ ಮೂಲತಃ ರೈತರ ನಾವು ನೋಡ್ರಿ ಕುರಿ ಸಾಕಾಣಿಕೆ ಅಂತಂದ್ರೆ ಅದು ಉದ್ಯೋಗ ಕುರುಬರು ಮಾಡ್ತಾರೆ ಅಂತಕ್ಕಂಥದ್ದು ನೀವು ಮೂಲತಃ ಕೃಷಿ ಕುಟುಂಬದವರು ಅದಕ್ಕೆ ಇದುವಲ್ಲ ಏ ಕುರಿ ಸಾಕಾಣಿಕೆ ಮಾಡಬೇಡ ಅದೆಲ್ಲ ಅದಕ್ಕೆ ಅಂತ ಅಂತಕ್ಕಂಥದ್ದು ಬರಲಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪರ ಅಂದ್ರೆ ಮೊದಲು ನಮಗೆ ಹೆಚ್ಚು ಬರಲ್ಲ ಮಾಡಬೇಡ ಅದ್ರ ಏನ್ ನಾಲೆಜ್ ಇಲ್ಲ ನೀನು ನಮ್ಮ ಮನೇಲಿ ಯಾರು ಮಾಡಿಲ್ಲ ಅಂತಂದ್ರೆ ಏನ್ ನಮಗೊಂದು ಉತ್ಸಾಹ ಅಂದಿತ್ರಿ ಮಾಡ್ಬೇಕಂತೇಳಿ ಮಾಡ್ಬೇಕಂತೇಳಿ ಅದರಿಂದ ಮಾಡಿದ್ವಿ ಮೊದಲೆಲ್ಲ ನಮ್ಮಪ್ಪ ಫಸ್ಟ್ ನಾನು ದತ್ತ ಕಚ್ಚಿ ಬಿಡೋರು ಅಷ್ಟು ನಮ್ಮಪ್ಪ ಏನಂದ್ರೆ ಕೊಟ್ಟು ಬಿಡೋ ಅಷ್ಟು ನಿಂಗೆ ಏನು ಬರಲ್ಲ ಮಾಡಲ್ಲ ಅಂತ ಹೇಳಿ ನನಗೆ ಈಗ ನಮ್ಮಪ್ಪರ ನನಗೆ ಬಹಳ ಹೇಳ್ತಾರೆ ತಾಮ ಇನ್ನೊಂದಿಷ್ಟು ಮಾಡಂತೇಳಿ ಅವ್ರ ಹೇಳಕ್ ಸರಿ ಈಗ ಲಾಭ ಬರಕಿದ್ಮೇಲೆ ಸ್ವಂತ ಒಂದ್ ಇರ್ತೇವಲ್ರಿ ಫಸ್ಟ್ ಏನ್ ಗೊತ್ತಿಲ್ರಿ ಅವ್ರಾಗ ಈಗೆಲ್ಲ ನಮಗೆ ಸ್ವಲ್ಪ ನಾಲೆಜ್ ಬಂದ್ರೆ ಹಂಗ ಸ್ವಲ್ಪ ಮೆಡಿಸಿನ್ ಬಗ್ಗೆ ಹೆಂಗ ಮರಿ ತಗೊಳಗ ಹೆಂಗ ನಾವು ಆಯ್ಕೆ ಮಾಡ್ಕೊಬೇಕು ಇಂತವೆಲ್ಲ ನಾಲೆಜ್ ಬಂದಂತ ಮರಿ ಮಾಡ್ತೀರಿ ಮರಿ ಆಯ್ಕೆ ಹೆಂಗ್ ಮಾಡ್ತೀರಿ ಮರಿ ಆಯ್ಕೆ ನೋಡ್ರಿ ಸ್ವಲ್ಪ ಹೈಟ್ ನೋಡ್ತಿರ ಲೆಂತ್ ನೋಡ್ತಿರ ಮರಿ ನಾವು ಲೆಂತ್ ಉದ್ದ ಉದ್ದ ರೀ ಉದ್ದ ಇರ್ಬೇಕು ಮರಿಗಳು ಉದ್ದ ಇದ್ ಮರಿಗಳು ನೋಡಿ ತಾಂಬರ್ತಾರ ಲೆಂತ್ ಹೈಟ್ ಇದ್ದು ನೋಡಿ ಲೆಂತ್ ಇದ್ದು ನೋಡಿ ತಾಂಬರ್ತಾವ್ರಿ ಅವು ಒಳ್ಳೆ ಇಲ್ಲಿ ಬಂದ್ಗಡೆನ ಸ್ವಲ್ಪ ಮೇವು ಇದಾತವ್ರಿ ಮೇವು ಒಳ್ಳೆ ಇದಾತವ್ರ ದೊಡ್ಡ ಮರಿ ತಂದ್ವಿ ಅಂದ್ರ ಮೇವು ತಿನ್ನಕ್ ಸ್ಟಾರ್ಟ್ ಮಾಡ್ತಾವ್ರಿ ಸಣ್ಣ ಮರಿ ಹಾಲು ಕುಡಿ ಮರ ತಂದು ಮತ್ತೆ ಇಲ್ಲಿ ಡೆತ್ ಚಾನ್ಸಸ್ ಬಹಳ ಇರ್ತಾರ ಹಾಲು ಕುಡಿ ಹಾಲು ಕುಡಿದ್ರೆ ಬಿಟ್ಟ ಮರಿಗಳಂತ ಇರ್ಬೇಕು ನೀವು ಅಷ್ಟೇ ಹಾಲು ಕುಡಿ ಬಿಟ್ಟು ಕೂಡ್ ಬಂದಿರ್ತಾರ ಆಗಲೇ ಅವ್ರು ಒಂದಿಂಚು ಒಂದೂವರೆ ಇಂಚು ಕೂಡ್ ಬಂದಿರ್ತಾವ್ರಿ ನಾವು ಫಸ್ಟ್ ಅಂತವೆಲ್ಲ ತಿಳ್ಕೊಂಡು ಅವ್ನ್ ತರ್ಬೇಕ್ರಿ ನೋಡಿ ಹೇಗೆ ನೀವು ಪ್ರತಿನಿತ್ಯ ಅವಕ್ಕೆ ಏನೇನ್ ಹಾಕ್ತೀರಿ ಸ್ವಲ್ಪ ಪ್ರತಿನಿತ್ಯ ಬೆಳಗ್ಗೆ ಒಣ ಹೊಟ್ಟ ಅಂತ ಹೇಳಿ ಕೊಡ್ತೀವಿ ಅಂದ್ರೆ ಪಿಲ್ಪಿಸ್ ಹೊಟ್ಟ ಅಂತ ಹಾಕ್ತಾರ ನಮ್ ಕಡೆ ಅದನ್ನ ಸ್ಟಾಕ್ ಮಾಡಿಟ್ಟಿವಂದ್ರಿ ಮತ್ತೆ ಕಡ್ಲಿ ಹೊಟ್ಟ ಐತ್ರಿ ನಮ್ದಲ್ಲಿ ಕಡ್ಲಿ ಹಾಕ್ತಿವಿ ಉಳಿಗಡ್ಲಿ ಅಂತ ಹಾಕ್ರಿ ಅದು ಹೊಟ್ಟ ಐತ್ರಿ ಫಸ್ಟ್ ಮುಂಜಾನೆ ಟೈಮ್ ಅದನ್ನ ಕೊಡ್ತಾರಿ ಸಾಯಂಕಾಲ ಟೈಮ್ ಮೇವ್ ಐತ್ರಿ ನಮ್ಮ ಅದ್ರಲ್ಲಿ ಕೆರೆಯಲ್ಲಿ ಕೆರೆ ಐತ್ರಿ ಹೊಲದಲ್ಲಿ ಡ್ಯಾಮ್ ಇಂತ ಆ ಕೆರೆಯಿಂದ ಅಲ್ಲಿ ನೀರ್ ಬಿಡ್ರಿ ನಮ್ಮಲ್ಲಿ ಮೇವ್ ಹಾಕಿವ್ರಿ ಅದನ್ನ ಕೊಕ್ಕೆ ಮುಂದೆ ಹಾಕ್ತಾರೆ ಇದ್ದಲ್ಲಿ ಅವನೇನ್ ಹೊರಗಡೆ ಬಿಡ್ತಾ ಇಲ್ಲ ಸರ್ ಅಂದ್ರೆ ಹುಲ್ ಹಾಕಿರಿ ಹುಲ್ ಹಾಕಿವ್ರಿ ನೇಪೇರ್ ಹಾಕಿವ್ರಿ ನೇಪೇರ್ ಹುಲ್ ನೇಪೇರ್ ಅಂತ ಹಾಕಿವ್ರಿ ಕುದುರೆ ಮಂತ್ಯಾನ ಐತ್ರಿ ಎರಡು ಅದಾವ್ರಿ ಅದನ್ನ ಒಂದ್ ಟೈಮ್ ಇದು ಒಂದ್ ಟೈಮ್ ಕೊಡ್ಕೊಂತ ಹೋಗ್ತಾರಿ ಮತ್ತೆ ಕಾಳು ಏನಾದ್ರು ಹಾಕ್ತೀರಿ ಕಾಳು ಕೊಡ್ತೀವಿ ಸಾಯಂಕಾಲ ಟೈಮ್ ಕಾಳು ಕೊಡ್ತೇವ್ರಿ ಒಂದ್ 6 ಗಂಟೆ ಸುಮಾರ ಕಾಳು ಹಾಕಿ ಬಿಡ್ತೇವ್ರಿ ಏನಿಲ್ರಿ ಇದು ಮೆಕ್ಕೆಜೋಳ ಬರುತ್ತಲ್ರಿ ಮೆಕ್ಕೆಜೋಳ ಸಜ್ಜಿ ಎರಡು ಮಿಕ್ಸ್ ಮಾಡಿ ಅಕ್ಕಿ ಮಿಕ್ಸ್ ಮಾಡಿ ಕೊಡ್ತಾರೆ ಸ್ವಲ್ಪ. ಮೆಕ್ಕೆಜೋಳ ಅಂದ್ರೆ ಕಾಳು ದಪ್ಪ ಇರುತ್ತಲ್ಲ, ತಿಂತಾವ ಆಡ್ಗಳಂದ್ರೆ ಅವನ್ನೆಲ್ಲ ಐದು ಮಿಲಿ ಹಚ್ಚಿಂಬರ್ತೀವಿ ನಾವು, ನುಚ್ಚು ಹೊಡಿಸ್ಕೊಂಬರ್ತೀರಿ. ಹ್ಮ್, ನುಚ್ಚು ಹೊಡಿಸ್ಕೊಂಬಂದು ಹಾಕ್ತೀರಿ ಸಜ್ಜಿ ಅಂದ್ರೆ ಹಂಗ ಮಿಕ್ಸ್ ಮಾಡ್ತಾರಿ. ಮೆಕ್ಕೆಜೋಳ ಅಷ್ಟೇ ದೊಡ್ಡ ಇರ್ತಾವಲ್ರಿ, ಅದ್ರ ಸ್ವಲ್ಪ ನುಚ್ಚು ಹೊಡಿಸ್ಕೊಂಬರ್ತೀನಿ. ಈಗ 30 ಟಗರ್ ಮರಿ ಅಂತಂದ್ರೆ ಈಗ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ರು ಸಾಕಾಗತ್ತ, ಪ್ರತಿನಿತ್ಯ ಒಬ್ರು ಬೇಕಾ ಸರ? ನಮಗೆ ಅದಕ್ಕ ನಿಂತ್ಕೊಂಡಿಲ್ರಿ ನಾವು, ಏನ್ರಿ ನಾವೊಂದು 10 acres ಜಮೀನ್ ಇದ್ರಿ, ಹೊರಗಡೆ ಒಂದು ಮಾಡ್ತಾರ ಸ್ವಲ್ಪ ಭೂಮಿ, ಅದನ್ನ ನೋಡ್ಕೊಂತ ಬಂದು ಬರೋ ಟೈಮ್ನಾಗ ಸ್ವಲ್ಪ ಮೇವು ಕೊಟ್ಟು ಬಂದಿರ್ತೇವೆ. ಬಾಳೆ ಏನ್ ಬೇಕಲ್ರಿ ಮೇವು, ಒಂದು ಎಮ್ಮಿ ಸಾಕದೇನ್ರಿ, ಒಂದು 10 ಇವು ಟಗರ್ ಮರಿ ಸಾಕದೇನು ಒಂದ್ರಿ, ಒಂದ್ 10 ಟಗರ್ ಮರಿ ಒಂದ್ ಎಮ್ಮಿ ಒಂದೇ ಲೆಕ್ಕ ಸಮ ಒಂದ ಸಮ ರೀ. ಅದ್ರ ಇನ್ಕಮ್ ಕಡಿಮೆ ರೀ ಹೈನುಗಾರಿಕೆಯಲ್ಲಿ, ಇದ್ರ ಇನ್ಕಮ್ ಜಾಸ್ತಿ ರೀ. ಜಾಸ್ತಿ ಅದ. ಹ್ಮ್ ಸರ್, ಮೇವು ಹಸಿ ಮೇವು ಅದು ಅದೇ ಹುಲ್ಲು ಅಷ್ಟು ಹಾಕ್ತಾರೆ, ಮತ್ತೆ ಬೇರೆ ಏನಿಲ್ಲ. ಒಣ ಮೇವು ಅಂತಂದ್ರೆ ಅದು ಒಂದ್ರೆ ಒಣ ಮೇವು ಇರ್ತಾರೆ, ಸ್ಟಾಕ್ ಮಾಡಿಟ್ಟಿರ್ತಾರೆ ನಾವು ಟೈಮ್ ಅಲ್ಲಿ ಬೆಂದು ಬೆಳೆ ಬಂದ ಟೈಮ್ನಾಗ ಸ್ಟಾಕ್ ಮಾಡಿ ಅಂತ. ಒಣ ಮೇವು ಅಂದ್ರೆ ಏನ್ ಸ್ಟಾಕ್ ಮಾಡ್ಕೊಂಡಿರ್ತೀರಿ? ಇದು ಪಿಳಿಪಿಸರ್ ಒಟ್ಟ ಅಂತ ಬರ್ತಾರೆ, ಪಿಳಿಪಿಸರ್ ಅಂತ ಹೇಳಿ. ಹ್ಮ್, ಒಟ್ಟು ಒಣ ಕೂಸಿ ಸ್ಟಾಕ್ ಹಾಕಿರ್ತಾರೆ ನಾವು ಈಗಾಗಲೇ ಸ್ಟಾಕ್ ಮಾಡ್ಕೊಂಡ್ರಿ. ಅದ್ರ ಜೊತೆಗೆ ಇದು ಒಟ್ಟು ಕಡ್ಲಿ ಒಟ್ಟ ಅಂತ ಬರ್ತಾರೆ. ಹೌದು. ಹಾ, ಕಡ್ಲೆ ಒಟ್ಟು ಮಾಡ್ಕೊಂಡ್ರಿ ಸ್ವಲ್ಪ ಇಲ್ಲಿ ಅಲ್ಲಿ ಬೇಜಾರು ಸ್ವಲ್ಪ ಸಿಕ್ಕರೆ ಅದನ್ನ ಬಂದು ಸ್ವಲ್ಪ ಸ್ಟಾಕ್ ಮಾಡ್ಕೊಂಡ್ ಇಡ್ತೇವ್ರಿ ನಾವು. ಎಲ್ಲಾ ಕಟ್ ಮಾಡಿ ಹಾಕ್ತಿರೋದ? ಎಲ್ಲಾ ಕಟ್ ಮಾಡಿ ಚಾಪ್ ಕಟ್ಟರಿ ನಮ್ದು, ಪುಡಿ ಪುಡಿ ಮಾಡಿ ಹಾಕ್ತಿರಿ. ಆ ಪುಡಿ ಪುಡಿ ಮಾಡಾದ್ಮ್ಯಾಗ ನೀವು ಏನಂದ್ರೆ ಸ್ವಲ್ಪ ಉಪ್ಪು ಇಂಥವ್ ಮಿಕ್ಸ್ ಮಾಡಿ ಬೆಲ್ಲ ನೀರು ಮಿಕ್ಸ್ ಮಾಡಿ ಹಾಕಿರ್ ನೀನ ಉತ್ತಮ್ರಿ. ಅವು ತಿಂತಾವೆ? ಹಾ, ತಿಂತಾವ್, ಬೆಸ್ ಚೆನ್ನಾಗಿ ತಿಂತಾವ, ಬಹಳ ಆದವ್ರಿ. ಮೇನ್ ಅಂದ್ರ ಇದ್ರಾಗ ನಾವು ಸ್ವಲ್ಪ ಡಾಕ್ಟರ್ ಟಚ್ ಅಪ್ ಇಟ್ಟಿರ್ಬೇಕ್ರಿ ಅವಾಗ್ಲೇ, ಸ್ವಲ್ಪ ಮಾಹಿತಿ ಇದಾಗತ್ತಾನ. ಆಮೇಲೆ ನಮಗೆ ವ್ಯಾಕ್ಸಿನ್ ಅವೆಲ್ಲ ಕರೆಕ್ಟ್ ಇದಾದ್ಮೇಲೆ ಕರೆಕ್ಟ್ ಟೈಮ್ ನಾವು ಮೇಂಟೈನ್ ಮಾಡ್ಕೊಂಡ್ ಹೋದ್ರೆ ಏನ್ ಲಾಸ್ ಇಲ್ರಿ, ಒಳ್ಳೆ ಆದಾಯ ಐತೆ, ಮಾರ್ಕೆಟ್ ಚೆನ್ನಾಗೈತೆ. ಹೇಗೆ ನಿಮ್ಗೆ ಡಾಕ್ಟರ್ ಬಂದು ಔಷಧಿ ಉಪಚಾರ ಮಾಡ್ತಾ ಇರ್ತಾರ? ಹಾ, ನಮಗೆಲ್ಲ ಇದು ಮಾಡ್ತಾರೆ, ಬಹಳ ಸಹಕಾರ ಮಾಡ್ತಾರೆ ಇಲ್ಲೇ ಲೋಕಲ್ ಅದಲ್ರಿ. ಜವಳಿಗೆ ಡಾಕ್ಟರ್ ರವೀಂದ್ರನಾಥ್ ಅವರು. ಹಾ, ರವೀಂದ್ರನಾಥ್ ಆದ್ರಿಗೆ ನಮ್ ಇತ್ತೆ ಅಂದ್ರೆ ಸರ್ ಶಶಿಧರ್ ಡಾಕ್ಟರ್ ಅಂತ ಅದಾರೆ ಸಿಂಧನೂರಲ್ಲಿ, ಅವ್ರು ಗಾಂಧಿನಗರದ ಮಾಡ್ತಾರೆ, ಅವ್ರನ್ನ ಮಾಹಿತಿ ಅಂತಾರೆ, ಅವ್ರು ಫೋನ್ ಮಾಡಿದ್ರೆ ಹೇಳ್ತಾರ್ರಿ. ಪರವಾಗಿಲ್ಲ, ನಮ್ಗೆ ಒಳ್ಳೆ ಸಹಕಾರ ನೀಡಕ್ಕೆ ಸರ. ಈಗೇನ್ ತಮಗೆ ಏನು ಸಮಸ್ಯೆ ಆಗ್ತಾ ಇಲ್ಲ ಸರ್? ಏನ್ ಸಮಸ್ಯೆ ಇಲ್ಲ ಅಂದ್ರ ಟೈಮ್ ಸರಿಯಾಗಿ ವ್ಯಾಕ್ಸಿನ್ ಮಾತ್ರ ಮಾಡ್ಬೇಕ್ರಿ ಕರೆಕ್ಟ್. ಮರಿಗೆ ಅಂದ್ರ ಯಾವಾಗ ಮಾಡ್ತಿರಿ ವ್ಯಾಕ್ಸಿನ್? ವ್ಯಾಕ್ಸಿನ್ ನಾವು ತಂದು ಮರಿ ತಂದ ತಕ್ಷಣ ರೀ, ಫಸ್ಟ್ ತಂದು ಬಂದು 100 ದಿನದಾಗ ಇದನ್ನ ಹಾಕ್ಬಿಡ್ತೀವಿ ನಾವು, ಜಂತುನಾಶಕ ಒಳಗ ಇದನ್ನ ಹಾಕ್ತಿವಿ, ಜಂತುನಾಶಕ ಔಷಧ ಔಷಧಿ ಹಾಕ್ಬಿಡ್ತೀವಿ. ಆಮೇಲೆ ಒಂದು ವಾರದಾಗ ಸೆಟ್ ಆಗ್ತಾವ್ರಿ. ಅಷ್ಟೊತ್ತಿಗೆ ನಾವು ಫಸ್ಟ್ ಬಂದ ಗಡನ ಇಟಿ ಮಾಡ್ಕೊಂಡ್ಬಿಡ್ತೀನಿ ನಾನು, ನಾವು ಮಾಡ್ಕೊಂತೀವ್ರಿ. ಇಟಿ ಮಾಡ್ಕೊಂಡು ಒಂದು 15 ದಿನ ಬಿಡ್ತೀವ್ರಿ, ಮತ್ತೆ ಒಂದ್ 5 ದಿನ ಗ್ಯಾಪ್ ಕೊಟ್ಟು ಮತ್ತೆ ಎಚ್ಎಸ್ ಮಾಡ್ತೀವ್ರಿ ನಾವು. ನೀವೇ ಇಂಜೆಕ್ಷನ್ ಮಾಡ್ಬಿಡ್ತೀರಿ? ಹಾ, ನಾವ ವ್ಯಾಕ್ಸಿನ್ ನಾವು ಎಚ್ಎಸ್ ಮಾಡ್ಕೊಂತೀವಿ ಕರೆಕ್ಟ್. ನಾವು ಮೇಂಟೈನ್ 15 ಒಂದ್ ವ್ಯಾಕ್ಸಿನ್ ಇಂದ 15 ಗ್ಯಾಪ್ ಬಿಡ್ಬೇಕ್ರಿ. 15 ದಿನ ಬಿಟ್ಟು 20 ದಿನದ ಒಳಗ ಮಾಡ್ಕೊಂಡ್ಬಿಟ್ರ ಫಸ್ಟ್ ಇಟಿ ಮಾಡ್ಕೊಂಡಿರ್ತೇವಲ್ರಿ, ಇಟಿ ಮತ್ತೆ ಮಳ್ಳಿ ಒಂದ್ 10 ದಿನ ಬಿಟ್ಟು ಮತ್ತೆ ಒಂದ್ಸಲ ಮಾಡ್ಕೊಂಡ್ರಿ ಅದನ್ನ. ಆಮೇಲೆ ಎಚ್ಎಸ್ ಹಿಂಗ ಮಾಡ್ಕೊಂತಂದ್ರೆ ನಮ್ಗೆ ಏನ್ ಅನ್ಸಲ್ರಿ, ಫಸ್ಟ್ ಈಗ ಒಂದ್ 3 ವ್ಯಾಕ್ಸಿನ್ ಕೊಟ್ಟಿದ್ರೆ ಕರೆಕ್ಟ್, ಆಮೇಲೆ ಏನೋ ಬರದು ಕಡಿಮೆ ರೋಗ. ಏನು ನಿಮ್ಗೆ ಈಗ ಏನು ಸಮಸ್ಯೆ ಆಗ್ತಲ್ಲ ಒಂದು ತಗೊಂಡ್ರಿಗೆ? ಏನ್ ಸಮಸ್ಯೆ ಇಲ್ರಿ. ಎಷ್ಟು ಈಗ ನೀವು 5 ತಿಂಗಳು 4 ತಿಂಗಳು ಮೇಯಿಸಿದ್ರೆ ಎಷ್ಟು ಕೆಜಿ ಬರ್ತಾವ ವೇಟ್? ಈ ಕೆಜಿ ನೋಡ್ರಿ 40-42 ಹಿಂಗ್ ಬರ್ತಾವ್ರಿ, ಒಟ್ಟ 30-42 ತನ ಬರ್ತಾವ್ರಿ. ಬೇಸ್ ಮೇದಂಗಲ್ಲ, ಬೇಸ್ 50 ತನ ಬರ್ತಾವ್ರಿ ಮರಿಗಳು. ನಾವ್ ಇಟ್ಕೊಂಡಂಗ್ರಿ. ಹ್ಮ್, ಅಂದ್ರೆ ನಿಮ್ಗೆ ನಾವು ಇದುವರೆಗಾಗಿ ಏನು ತೂಕ ಮಾಡಿಲ್ರಿ ಮರಿಗಳ, ಹಂಗೆ ಸಾರ ಸಗಟ ತರದ ಸಾರ ಸಗಟ ಕೊಡದ ಎವರೇಜ್ ಲೆಕ್ಕ ಹಂಗ್ರಿ. ಈಗ ನೋಡ್ರಿ, ಈಗ ನೀವು ಒಬ್ರು ಸಾಕಿದಕ್ಕೆ ಏನಂತ ಫುಲ್ ಒಬ್ರು ಬೇಕಾಗದಲ್ಲ, ಒಂದು 30 ಟಗರ್ ಮರಿಗಳನ್ನ ಸಾಕಿದ್ರಂತಕ್ಕಂಥದ್ದು, ಒಂದು 10,000 ರೂಪಾಯಿ ಒಂದ್ ಮಾಡಿದ್ರೆ 3 ಲಕ್ಷ ರೂಪಾಯಿ ಆಗತ್ತೆ ನಿಮ್ಗೆ 30 ಒಮ್ಮೆ ಮಾರ್ಬಿಟ್ರೆ. ಹಾ ಸರ್, 3 ಲಕ್ಷ ಅದರಲ್ಲಿ ಖರ್ಚದು ಎಷ್ಟು ಉಳಿತದಂತೆ, ನೀವು ಖರ್ಚು ಎಷ್ಟಾಗತ್ತ ಅಂದಾಜು ನಿಮಗೆ? ಸರ್ ಏನ್ ಹೇಳ್ರಿ, 100 ರೂಪಾಯಿ ಉಳಿತ. 100 ರೂಪಾಯಿ ಬೇಡ ಅಂದ್ರೆ ನೀವು ಅಷ್ಟೊಂದು ಮೆಡಿಸಿನ್ ಖರ್ಚು ಅದು ಬಂದ್ರೆ ಒಂದ್ ಮರಿ 800 ರೂಪಾಯಿ ಮಾತ್ರ ಗ್ಯಾರಂಟಿ ರೀ ತಿಂಗಳ. ಒಂದ್ ಖರ್ಚು ತಿಂಗಳ 800 ರೂಪಾಯಿ ನಮ್ಗೆ ಇನ್ಕಮ್. ಇನ್ಕಮ್ 800 ರೂಪಾಯಿ ಇನ್ಕಮ್ ಇರುತ್ತೆ ನೋಡ್ರಿ. ಅಂದ್ರೆ ನಿಮ್ಗೆ 4,000 ರೂಪಾಯಿ ಅಂತೂ ಗ್ಯಾರಂಟಿ ಉದ ಉಳಿದತ್ತ ಒಂದ್ ಮರಿ. ಒಂದ್ ಮರಿ 4,000-5,000 ರೂಪಾಯಿ ಗ್ಯಾರಂಟಿ ಬಾಕಿ ಉಳಿಸ್ಕೊಂತಾರೆ. ಉಳಿದತ್ತ? ಹೇಗ ಅನ್ಸದ್ರಿ ಯಂಕಾರೆಡ್ಡಿ ಅವ್ರು? ನೋಡ್ರಿ, ಈಗ ನೀವು 30 ಟಗರ್ ಮರಿ ಅವಕ್ಕೇನ್ ದೊಡ್ಡ ಜಾಗ ಬೇಕಾಗಿಲ್ಲ, ಮನಿ ಮುಂದ ಕಟ್ಟಿ ಒಂದ್ 2 ಲಕ್ಷ ರೂಪಾಯಿ ಆದಾಯ ಗಳಿಸ್ತಾ ಇದ್ದೀರಿ. ತಿಂಗಳ 20,000 ರೂಪಾಯಿ ಪಗಾರ ಕೆಡಿಕೋತಾವ್ ಸರ್. ಈಗ ರೂರಲ್ ಟೈಮ್ ಅಲ್ಲಿ ಇಲ್ಲಿ ನಾವ್ ಕೆಲಸ ಹುಡ್ಕೊಂಡ್ ಹೋದ್ರೆ ಏನ್ರಿ 5,000-6,000 ರೂಪಾಯಿ ಕೊಡ್ತಾರೆ, ಏನು ಮಾಡಕ್ ಆಗಲ್ಲ ಸರ್ ಜೀವನ. ಈಗ ಬಹಳ ಕಷ್ಟ ಕೆಲಸ ರೀ, ಯಾರಾದ್ರೂ ನಮ್ಮಂತ ಯುವಕರು ಓದಿದವರು ಇಂಥವ್ ಮಾಡಬಹುದ್ರಿ, ಏನು ಪರವಾಗಿಲ್ಲ ಇದು. ಹ್ಮ್, ದೊಡ್ಡೇನ್ ಸಮಸ್ಯೆ ಇಲ್ಲ. ಫಸ್ಟ್ ಎಲ್ಲ ಸಮಸ್ಯೆ ರೀ, ನಾವ್ ಏನು ಮಾಡೋದಾದ್ರೆ ಸಮಸ್ಯೆ ಇರ್ತಾವ್ರಿ, ಆದ್ರೆ ಹೊಂದಿಕೊಂಡು ಹೋಗ್ಬೇಕ್ರಿ. ಮತ್ತೆ ಒಂದಕ್ಕೊಂದು ಸ್ವಲ್ಪ ಫೇಸ್ ಮಾಡ್ಬೇಕು, ಸ್ಟಾರ್ಟಿಂಗ್ ಸಮಸ್ಯೆ ಬರ್ತಾವೆ ಅದನ್ನ ನಾವು ಅನುಭವಿಸ್ಬೇಕು, ಜೊತೆಗೆ ಅದನ್ನ ಮೆಟ್ಟಿ ನಿಲ್ಬೇಕು. ಮೆಟ್ಟಿ ನಿಲ್ಬೇಕ್ರಿ, ಯಾರನ್ನ ಅನುಭವ ತಗೊಂಡ್ಬೇಕ್ರಿ. ಈಗ ನಾವ್ ಒಂದ್ ಮಾಡ್ಬೇಕಾದ್ರೆ ಯಾವ್ದು ಅನುಭವ ಸಿಕ್ತಂದ್ರ, ನಾವು ಕಲೆತನ ಮಾವಿದ್ದೆ ಅಂತೆ, ಕಲ್ತ ಮೇಲೆ ಕತ್ತಿವಿದ್ದೆ ಅಂತೆ. ಹೌದು, ಕಲ್ತ ಮೇಲೆ ದೊಡ್ಡದಲ್ಲ ಅದು, ಕಲೆತನ ಮಾವಿದ್ದೆ ಅಂತ ಅದು ಫಸ್ಟ್ ನಮಗೆ ದೊಡ್ಡದಾಗಿರುತ್ತೆ, ಆಮೇಲೆ ಅದು ಕತ್ತಿವಿದ್ದೆ ಅದಂಗ ಅದಕ್ಕೆ ದೊಡ್ಡದಲ್ಲ. ಹೌದು, ಇಷ್ಟ ಆಯ್ತು ನೋಡ್ರಿ. ಈಗ ಮುಂದಿನ ದಿನಗಳಲ್ಲಿ ಇನ್ನು ಜಾಸ್ತಿ ಮಾಡ್ಬೇಕಂತ ಇಷ್ಟೇ ಸಾಕು ಮೂವತ್ತನ್ನ ಇಟ್ಕೊಂಡು ಜಾಸ್ತಿ ಮಾಡೋಕಂತ ಬಹಳ ಆಸೆ ಐತ್ರಿ. ಸ್ವಲ್ಪ ನೋಡಿ ಬಂಡವಾಳ ಹಾಕಿ ಇಲ್ರಿ ಸ್ಟಾಲ್ ಸ್ವಲ್ಪ ಹೈಟೆಕ್ ಮಾಡೋಕಂತ ಬಹಳ ಇದೈತ್ರಿ ಆಸೆ ಐತೆ ಹೈಟೆಕ್ ಮಾಡ್ಬೇಕಂತ. ಹ್ಮ್ರಿ ಸ್ವಲ್ಪ ಇದ ಬಂಡವಾಳ ಬಂದಿಂದ ಮಾಡೋಕಂತ ಬಹಳ ಐತ್ರಿ. ಏನಂತಾರ ನಿಮ್ಮಲ್ಲಿ ನಿಮ್ಮ ಊರವರು ನಿಮ್ ನೋಡಿ ಏನಪ್ಪ ನೀನು ಆಡ ಸಾಕಾಣಿಕೆ ನಿಂತಿ ಹಾಗ ಈಗ ಅಂತ ಏನಾರ? ಎಲ್ಲಾರು ಫಸ್ಟ್ ಗೆ ನಮಗೆ ಆಡ್ಕೆಂದ್ರೆ ನಮ್ಮ ರಿಲೇಶನ್ ನಾಗ ಇವ್ರ ಏನಪ್ಪ ಒಂಥರ ಕುರಿ ಕಾಯರಾದಂಗಾದ್ರು ಹಂಗ್ರಿ ಅಂತೇಳಿ. ನನಗೆ ಫಸ್ಟ್ ಗೆ ಒಂಥರ ಅನಿಸ್ತೀರಿ, ಆಮೇಲೆ ಪರವಾಗಿಲ್ಲ ಈಗ ಅವ್ರ ಇದು ಮಾಡ್ತಾರ ಈಗ ಪ್ರೋತ್ಸಾಹ ಮಾಡಕ ಸರ್ ಮಾಡ್ರಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಇದು ಮಾಡಕ ಸರ್. ನಿಮ್ ನೋಡಿ ಮತ್ತೆ ಯಾರಾದ್ರೂ ಮಾಡ್ತಾ ಇದಾರೆ ಈಗ ನಿಮ್ ಊರಲ್ಲಿ? ಕ್ಯಾಂಪ್ ಅಲ್ಲಿ ಜಗ್ಗಿ ಮೇಲೆ ಬಹಳ ಜನ ಮಾಡ್ತಾರೆ. ನಿಮ್ ನೋಡಿ ಚಾಲ ಮಾಡಿದ್ರು? ಇಲ್ಲ ಮಾಡ್ತಾರೆ, ನಮ್ಗಿನ ಮುಂಚೆ ಮಾಡಿದಾರ ನಮ್ ನೋಡಿ ಮಾಡ್ತಾರೆ. ಹಿಂಗೆ ಇಲ್ಲೆಲ್ಲ ರೈತ ಕುಟುಂಬಗಳು ಜಯಿಸ್ತಾರ ನಮ್ ಕ್ಯಾಂಪ್ ಅಲ್ಲಿ ಉಪಕಸವಾಗಿ ಎಮ್ಮಿ ಇವ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಇಂತವೆಲ್ಲ ಮಾಮೂಲ್ರಿ ನಮ್ಮ ಹಳ್ಳಿಯಲ್ಲಿ. ಇಲ್ಲಿ ಅಂದ್ರೆ ಈಗ ನಿಮ್ಗೆ ಖುಷಿಯಾಗಿದೆ, ಒಂದು ಟಗರ್ಮರಿ ಸಾಕಾಣಿಕೆಯಿಂದ ನಿಮ್ಗೆ ಒಳ್ಳೆ ನೆಮ್ಮದಿ ಇದೆ? ನೆಮ್ಮದಿ ಇದೆ ಸರ್, ಬ್ಯಾರೆ ಕಡೆ ಹೋಗಿ ದುಡಿಯೋದಕ್ಕಿಂತ ನಮ್ಮಲ್ಲಿ ನಾವು ಸ್ವಂತ ಬೇಕಾದಾಗ ಒಂದ್ ಮುಂಜಾನೆ ಒಂದ್ 2 ತಾಸು ಸಾಯಂಕಾಲ ಒಂದ್ 2 ತಾಸು ಕೆಲಸ ಇರುತ್ತೆ ಮಾಡಿ ಆರಾಮಾಗಿದ್ದೀವಿ ನೋಡ್ರಿ ಸರ್. ಒಳ್ಳೇದು ವೆಂಕಟರೆಡ್ಡಿ ಅವರೇ, ನಿಮ್ಮ ಒಂದು ಟಗರ್ಮರಿ ಸಾಕಾಣಿಕೆ ಅನುಭವ ಹಂಚಿಕೊಂಡ್ರೆ ಖಂಡಿತ ನಿಮ್ಮಂತ ಕಲ್ತಂತ ಯುವಕರು ಸಾಕಷ್ಟು ಹಳ್ಳಿಯಲ್ಲಿದ್ದಾರೆ, ಜಗ ಇರತ್ತೆ, ಭೂಮಿ ಇರತ್ತೆ, ನೀರಾವರಿ ಅನುಕೂಲತೆಗಳಿದಾವೆ. ನಿಮ್ಮ ಹಾಗೆ ಮಾಡ್ಕೊಂಡ್ರೆ ಖಂಡಿತ ತಿಂಗಳಿಗೆ 25-30 ರೂಪಾಯಿ ಆದಾಯ ಗಳಿಸಬಹುದು. ಹೌದು ಸರ್, ಯಾರು ರೈತರ ಸಹಾಯ ಅನುಭವ ಅಂತ ಇದ್ರಾಗ ಇರೋದಿಲ್ರಿ, ಚಾನ್ಸ್ ಇಲ್ರಿ. ಇಂತ ಉಪಕಸದಿಂದ ಮಾಡೋದ್ರಿಂದ ಯಾರು ರೈತರ ಸಹಾಯ ಅಲ್ಲ, ನಾವು ಒಂದೇ ನೆಂಬಿ ಜೀವನ ಮಾಡಿದ್ರ ಎಲ್ಲ ಮತ್ತೆ ಆಗದಷ್ಟ್ರಿ. ಬರೇ ಭತ್ತ ಬೆಳೆದೆ, ಬರೇ ನಾನು ಗೋಧಿ ಬೆಳೆದ ಅಂದ್ರೆ ಆಗೋದಿಲ್ಲ, ಏನ್ ಆಗೋದಿಲ್ರಿ. ಉಪಕಸ ಮಾತ್ರ ಇದ್ದೇ ಇರ್ಬೇಕು, ಇನ್ಕಮ್ ಇದ್ರೆ ಮಾತ್ರ ಮುಂದರಿಬೇಕು ಮನಿಷ್ಯ. ಹಾಗೆ ರೈತರು ಸಹ ಕೃಷಿಗೆ ಸಂಬಂಧಿಸಿದಂತ ಉಪಕಸಗಳನ್ನ ಮಾಡ್ಕೋಬೇಕು. ನಿಮ್ಮ ಒಳ್ಳೇದು ವೆಂಕಟರೆಡ್ಡಿ ಅವರು ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಿಂಧನೂರು ತಾಲೂಕಿನ ಜವಳಗೇರದ ತುರ್ಕಟ್ಟಿ ಕೆಂಪಿನ ರೈತರಾದ ವೆಂಕಟರೆಡ್ಡಿ ಅವರ ಟಗರು ಮರಿ ಸಾಕಾಣಿಕೆ ಅನುಭವಗಳನ್ನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಜೈವಿಕ ಶಿಲೀಂಧ್ರ ಕೀಟನಾಶಕ ಬಳಕೆಯ ಮಹತ್ವ ಕುರಿತು ಡಾ ಅರುಣ್ ಕುಮಾರ್ ಹೊಸಮನಿ ಅವರೊಡನೆ ಸಂದರ್ಶನ. ಆರಂಭದಲ್ಲಿ ಒಂದು ಪ್ರಕಟಣೆ. ತುಮಕೂರು ಜಿಲ್ಲೆ ತಿಪುಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕಗಳು ಮತ್ತು ರೋಗನಾಶಕಗಳ ಬಳಕೆಯ ಮಹತ್ವ ಎಷ್ಟು ಮಟ್ಟಿಗಿದೆ, ಇತ್ತೀಚಿನ ದಿನಗಳಲ್ಲಿ ರೈತರನ್ನು ಬಳಸ್ತಾ ಇದ್ದಾರೆ, ಏನೇನು ಒಂದು ಲಭ್ಯತೆ ಇದ್ದಾವೆ ಇದರಲ್ಲಿಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳುವಂಥ. ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಅವರು. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು. ಹೇಳಿ, ಮೊದಲೇದಾಗಿ ಜೈವಿಕ ಕೀಟನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಕೀಟನಾಶಕಗಳು ಲಭ್ಯ ಇದಾವೆ ಸದ್ಯದಲ್ಲಿ ರೈತರಿಗೆ? ಜೈವಿಕ ಕೀಟ ನಿಯಂತ್ರಣ ಬಗ್ಗೆ ಹೇಳಬೇಕಾಯ್ತಂತಂದ್ರೆ, ಮೊಟ್ಟ ಮೊದಲಿಂದಾಗಿ ನಾವು ಜೈವಿಕ ನಿಯಂತ್ರಣ ಅಂದ್ರೆ ಏನನ್ನು ನಾವು ಫಸ್ಟ್ ರೈತರಿಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಮಾಡ್ಕೊಡೋದು ಚೆನ್ನಾಗ್ ಅನ್ಸುತ್ತೆ. ಜೈವಿಕ ನಿಯಂತ್ರಣ ಅಂತಂದ್ರೆ ನಿಸರ್ಗದಲ್ಲಿರುವಂತ ಏನು ಶತ್ರು ಜೀವಿಗಳಿದ್ದಾವೆ, ಈ ನಮ್ಮ ಬೆಳೆಗಳಲ್ಲಿ ಬರುವಂತ ಕೀಟಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಶತ್ರು ಜೀವಿಗಳಿರ್ತವೆ. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪರಭಕ್ಷಕ ಕೀಟಗಳು ಅಂತ ಹೇಳ್ತೀವಿ. ಈ ಪರಭಕ್ಷಕದಾಗ ನಮ್ಮ ರೈತರು ಬಹಳ ಜನಕ್ಕೆ ಗೊತ್ತಿರ್ತದೆ, ಗುಲ್ಗುಂಜಿ ಹುಳ ಅಂತ ಹೇಳಿ ಕರೀತಾರೆ ಅವ್ರು, ಅಥವಾ ಪುಟಾಣಿ ಹುಳ ಅಂತೇಳಿ ಕರೀತಾ ಇರ್ತಾರೆ. ಆಮೇಲೆ ಅದೇ ರೀತಿ ಸಿವಿಲ್ ಕುದುರೆ ಅಂತ ಹೇಳಿ ಕರಿತೀವಿ ನಾವು, ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಅನ್ನಂತ ಒಂದು ಹುಳ. ಇವೆಲ್ಲ ಪರಭಕ್ಷಕ ಅಂತಂದ್ರೆ ಬೇರೆ ಒಂದು ಕೀಟಗಳನ್ನ ಅಂದ್ರೆ ನಮ್ಮ ಬೆಳೆಗಳನ್ನ ಹಾನಿ ಮಾಡುವಂತ ಕೀಟಗಳನ್ನ ಭಕ್ಷಿಸುವಂತ ಕ್ಷಮತೆ ಯಾವ್ದ್ರಲ್ಲಿ ಇರ್ತದೆ ಅಂತಂದ್ರೆ ಪರಭಕ್ಷಕ ಕೀಟಗಳು ಅಂತ ಹೇಳಿ. ಇನ್ನೊಂದು ಗುಂಪು ಯಾವ್ದಪ್ಪ ಅಂತಂದ್ರೆ ಪರತಂತ್ರ ಜೀವಿಗಳು ಅಂತೇಳಿ ಕರಿತೀವಿ. ಪರತಂತ್ರ ಜೀವಿಗಳು ಅಂತಂದ್ರೆ ಈ ನಮ್ಮ ಬೆಳೆಗಳನ್ನು ಹಾನಿ ಮಾಡ್ತಾ ಇರ್ತವೆ, ಅಂತ ಬೆಳೆಗಳ ಮೇಲೆ ತಮ್ಮ ಜೀವನವನ್ನು ಮುಗಿಸುವಂತ ಒಂದು ಬೇರೆದ್ರ ಮೇಲೆ ಪರಾವಲಂಬನೆ ಆಗಿರುವಂತದಕ್ಕೆ ಪರತಂತ್ರ ಜೀವಿಗಳು ಅಂತ ಹೇಳಿ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಟ್ರೈಕೋಗ್ರಾಮ ಅನ್ನೋ ಅಂತ ಒಂದು ಪರತಂತ್ರ ಜೀವಿ